ತೊಗರೆ ಮತ್ತೆ ಯಾವ್ದು ಹುರುಳಿ ಅಲಸಂದೆ ಅಷ್ಟು ಬಿಟ್ರೆ ಇಲ್ಲಿ ಏನು ಬೆಳೆಯಕ್ಕೂ ಆಗಲ್ಲ ಸರ್. ಬೆದಲೆಲ್ಲ ಯಾವ ರೀತಿ ಇಳುವರಿ ಬರುತ್ತೆ ಸರ್? ಚೆನ್ನಾಗಿ ಮಳೆ ಆದ್ರೆ ಒಂದು ಕ್ವಿಂಟಾಲ್ಗೆ 25 ಒಂದು 35 ಚೀಲದವರೆಗೆ ಆಗ್ಬೋದು ಸರ್. ಮಳೆ ಬರ್ಲಿಲ್ಲ ಅಂದ್ರೆ ಈ ವರ್ಷ ಬಂದಂಗೆ ಏನಾನ ಬಂದ್ರೆ ಒಂದ್ ಚೀಲಕ್ಕೆ ಒಂದ್ 5-6 ಚೀಲ ಆಗೋದು ಕಷ್ಟ ಆಗುತ್ತೆ ಸರ್. ಅಂದ್ರೆ ಸಮಯಕ್ಕೆ ಸರಿಯಾಗಿ ಬಂದ್ರೆ ಬೆದ್ಲ ಬೆಳೆನೂ ಇಳುವರಿ ಬರುತ್ತೆ, ಇಲ್ಲಾಂದ್ರೆ ಲಾಸ್ ಆಗುತ್ತೆ. ಇಲ್ಲಾಂದ್ರೆ ಬಹಳ ಲಾಸ್ ಆಗುತ್ತೆ ಸರ್. ಆಮೇಲೆ ಈಗ ಕೂಲಿನೂ ಜಾಸ್ತಿ, ಆಮೇಲೆ ಗೊಬ್ಬರನೂ ರೇಟ್ ಜಾಸ್ತಿ, ಮತ್ತೆ ಉಳುಮೆ ಮಾಡ್ತಕ್ಕಂಥ ಟ್ಯಾಕ್ಟರ್ನಲ್ಲಿ ಉಳುಮೆ ಮಾಡ್ಬೇಕಂದ್ರೂ ಡೀಸೆಲ್ ರೇಟ್ ಆಗಿರೋದ್ರಿಂದ ಅದ್ರ ಬಾಡಿಗೆನೂ ಜಾಸ್ತಿ ಸರ್. ಅದರಿಂದ ಇಳುವರಿ ಬಂದರೆ ರೈತರಿಗೆ ಲಾಭದಾಯಕ, ಇಲ್ಲಾಂದ್ರೆ ಕಷ್ಟ ಸರ್. ರೈತನ ಬದುಕನೆ ಭಾಳ ಕಷ್ಟ. ನೀರಾವರಿ 7.5 ಎಕರೆ ಇದೆ ಅಂತಂದ್ರೆ ಅದರಲ್ಲಿ ಏನೇನು ಬೆಳೆಗಳು ಬೆಳಿತೀರ ಸರ್? 7.5 ಎಕರೆನಲ್ಲಿ 3 ಎಕರೆ ನಾವು ದಾಳಿಂಬೆ ಹಾಕಿದ್ದೀವಿ ಸರ್. ಇನ್ನು ಹಾಕಿ 1.5 ವರ್ಷ ಆಗಿದೆ, ಇನ್ನು ಬೆಳೆಗೆ ಬಿಟ್ಟಿಲ್ಲ. ಮತ್ತೆ ಇನ್ನೂ 4.5 ಎಕರೆನಲ್ಲಿ ಮೆಕ್ಕೆಜೋಳ ಹಾಕಿದ್ವಿ, ಆಮೇಲೆ ರಾಗಿ, ಟೊಮೆಟೊ, ಬದನೆ ಹಾಕಿದ್ವಿ ಸರ್. ಈಗ ಸಾಕಷ್ಟು ಜನ ನಾವು ರೈತರು ನೋಡ್ತೀವಿ, ಪೂರ್ತಿ ಟೊಮೆಟೊ ಹಾಕ್ತಾರೆ, ಇಲ್ಲ ಪೂರ್ತಿ ಈರುಳ್ಳಿ ಹಾಕ್ತಾರೆ. ಈ ಥರ ಮಿಶ್ರ ಬೆಳೆಗಳು ಬೆಳಿಬೇಕಂತ ಯಾಕೆ ಆಸಕ್ತಿ ಬಂತು ಸರ್? ಎಲ್ಲ ಬೆಳೆ ಹಾಕಿದ್ರೆ ಒಂದು ಬೆಳೆ ಕೈ ಕೊಟ್ಟರೆ ಇನ್ನೊಂದು ಬೆಳೆ ಆದರೂ ರೈತರಿಗೆ ಲಾಭ ಆಗುತ್ತೆ ಸರ್. ಹಂಗಾಗಿ ನಾವು ಮಿಶ್ರ ಬೆಳೆ ಬೆಳೀತಾ ಇದ್ದೀವಿ ಸರ್. ಈಗ ರಾಗಿ ಬೆಳಿತೀವಿ ಅಂದರೆ ಅದು ನಮ್ಮ ಯಾವುದಕ್ಕೆ ಜೀವನಕ್ಕಾಗಿ, ಈಗ ಹಣಕಾಸಿನ ವಿಚಾರ ಬಂದಾಗ ನಾವು ತರಕಾರಿ ಬೆಳೆಯಲೇಬೇಕಾಗುತ್ತೆ ಸರ್. ಅಂದರೆ ನಿಮ್ಗೆ ಹೆಚ್ಚು ಲಾಭ ತಂದುಕೊಡೋಂಥ ಬೆಳೆ ಅಂದರೆ ಯಾವ್ದು ನೀರಾವರಿಯಲ್ಲಿ ಸರ್? ನೀರಾವರಿನಲ್ಲಿ ಅಂದರೆ ಈಗ ಸದ್ಯಕ್ಕೆ ಟೊಮೆಟೊ ಸರ್. ಈಗ ಸದ್ಯಕ್ಕೆ ಒಂದು 15 ದಿವಸದಿಂದ ರೇಟ್ ಕಡಿಮೆ ಆಗಿರ್ಬೋದು. ಮೊದಲು ಒಳ್ಳೆ ರೇಟ್ ಇತ್ತು ಸರ್, ಮತ್ತು ಜೊತೆಗೆ ಇಳುವರಿನೂ ಇತ್ತು, ಮತ್ತು ಅಷ್ಟೇ ಅದ್ರ ಖರ್ಚುನೂ ಇರುತ್ತೆ ಸರ್. ಖರ್ಚಿದ್ರೂ ಲಾಭದಾಯಕವಾಗಿ ಇರುತ್ತೆ ಸರ್ ಅದು ಟೊಮೆಟೊ. ಈಗ ಸಾಕಷ್ಟು ತರಕಾರಿಗಳಿದ್ದಾವೆ, ಬೆಂಡೆ ಇದೆ, ಬದನೆಕಾಯಿ ಇದೆ, ಹೀರೆಕಾಯಿ ಇದೆ, ಮೆಣಸಿನ್ಕಾಯಿ ಇದೆ, ಇಷ್ಟೊಂದೆಲ್ಲ ತರಕಾರಿ ಇದ್ದಾಗ ಟೊಮೆಟೊನೇ ಬೆಳಿಬೇಕಂತ ಯಾಕೆ ಆಸಕ್ತಿ ಬಂತು ಸರ್? ಟೊಮೆಟೊ ಹೆಂಗಂದ್ರೆ ಅದು ಒಳ್ಳೆ ರೇಟ್ ಇತ್ತು ಅಂದರೆ ಇಳುವರಿ ಬಂದರೆ ಒಳ್ಳೆ ಲಾಭದಾಯಕ ರೈತರಿಗೆ. ಅದರಿಂದ ಅದನ್ನೇ ನಾವು ಒಂದು ಸ್ವಲ್ಪ ಆಯ್ಕೆ ಮಾಡ್ಕೊಂಡಿದ್ವಿ ಸರ್. ಪ್ರತಿ ವರ್ಷನೂ ಟೊಮೆಟೊ ಬೆಳೀತಾ ಇರ್ತೀರ ಸರ್? ಈಗ 1 ವರ್ಷದಿಂದ ಬೆಳೀತಾ ಇದ್ವಿ ಸರ್. ನಾವು ಬೆಳೀತಾ ಇದ್ವಿ ಸರ್. ಅಂದರೆ ಟೊಮೆಟೊದಲ್ಲಿ ಚೆನ್ನಾಗಿ ಇಳುವರಿ ಬಂದು ಒಳ್ಳೆ ಬೆಲೆ ಸಿಕ್ಕರೆ ಲಾಭ ಇದೆ ರೈತರಿಗೆ, ಲಾಭ ಇದೆ. ಮತ್ತೆ ಅದೇನಾದರೂ ಒಂದು ಸ್ವಲ್ಪ ರೇಟ್ ಡೌನ್ ಆದರೆ 200 ಒಳಗೆ ಇದ್ರೆ ಸರ್, ಒಂದು ಬಾಕ್ಸ್ 15 ಕೆಜಿ ಬಾಕ್ಸು 200 ರೂಪಾಯಿ ಒಳಗೆ ಇದ್ರೆ ರೈತರಿಗೆ ಒಂದು ಸ್ವಲ್ಪ ಓರೆ ಆಗುತ್ತೆ. ಅದು ಏನು ಲಾಭ ಬರಲ್ಲ, ಹಾಕಿದ ಬಂಡವಾಳ ಏನಾನ ಬರ್ಬೋದು ಅಷ್ಟೇ ಸರ್. ಅಷ್ಟು ಬಿಟ್ಟರೆ ಲಾಭ ಅಂತ ಬರಲ್ಲ. 200 ಮೇಲೆ ಇದ್ರೆ ಲಾಭ ಸಿಗುತ್ತೆ ಸರ್. ಈ ಟೊಮೊಟೊ ಸಸಿ ನಾಟಿ ಮಾಡೋದಕ್ಕಿಂತ ಮುಂಚೆ ಭೂಮಿನೆಲ್ಲ ಯಾವ ರೀತಿ ಸಿದ್ಧತೆ ಮಾಡ್ಕೊಂಡು ಸರ್? ಎಲ್ಲ ನಾವೆಲ್ಲ ಪ್ಲೋ ಓಡಿಸ್ಬಿಡ್ತೀವಿ ಸರ್. ಪ್ಲೋ ಓಡಿಸಿ ಒಂದು ಬೇಸಿಗೆ ಕಾಲ ಬಂತಂದ್ರೆ ಪೂರ್ತಿ ಪ್ಲೋ ಓಡಿಸ್ತೀವಿ. ಮೇ ಜೂನ್ನಲ್ಲಿ ಅದನ್ನೆಲ್ಲ ಮತ್ತೆ 5 ಬಾಳ್ನಲ್ಲಿ ಓಡಿಸಿ ಮತ್ತೆ ಕೊಟ್ಟಿಗೆ ಗೊಬ್ಬರ ಎಲ್ಲ ಏರಿಸಿ ಮತ್ತೆ ಅದನ್ನ ಬೋದೊಡಿಸ್ತೀವಿ ಸರ್. ಬೋದೊಡಿಸಿ ನಂತರ ಏನು ಮಾಡ್ತೀವಿ, ಅದಕ್ಕೆ ಗೌರ್ಮೆಂಟ್ ಗೊಬ್ಬರ ಬಿತ್ತಿಸ್ತೀವಿ ಸರ್. ಗೌರ್ಮೆಂಟ್ ಗೊಬ್ಬರ ಬಿಚ್ಚಿ ಮತ್ತೆ ನರ್ಸರಿಯಿಂದ ಸಸಿ ತಂದು ನಾಟಿ ಮಾಡ್ತೀವಿ ಸರ್. ಅದಕ್ಕಿಂತ ಮುಂಚೆ ಡ್ರಿಪ್ ಮಾಡಿರ್ತೀವಿ, ಅದೆಲ್ಲ ಪೂರ್ತಿ ಆ ಬೆಡ್ಡೆಲ್ಲ ನೆನ್ನ ನಂತರ ನರ್ಸರಿಗೆ ಹೋಗಿ ಸಸಿ ತಂದು ನಾಟಿ ಮಾಡಿ ಮತ್ತೆ ಅದು ಒಂದು 15-20 ದಿವಸ ಆದ ನಂತರ ಟ್ರೆಂಚಿಂಗ್ ಸರ್, ಗೊಬ್ಬರದ ಅಂಗಡಿಗೆ ಹೋಗಿ ಟ್ರೆಂಚಿಂಗ್ ತಂದು ಅದು ಬುಡಕ್ಕೆ ಒಯ್ತಿರ್ತೀವಿ ಸರ್. ಇನ್ನೂ ಬೇರೆ ಏನಾನ ರೋಗ ಬಂದರೆ ನಾವು ಕೃಷಿ ಇಲಾಖೆ ತೋಟಗಾರಿಕೆ ಇಲಾಖೆಗೂ ವಿಸಿಟ್ ಕೊಡ್ತೀವಿ. ಅದು ಯಾವ ರೀತಿ ಇದೆ ಅಂತ ಮೊಬೈಲ್ನಲ್ಲಿ ಹೊಡ್ಕೊಂಬರ್ತೀವಿ, ಇಲ್ಲ ಗಿಡ ಕಿತ್ಕೊಂಬಂದು ಇವ್ರಿಗೆ ತೋರಿಸ್ತೀವಿ ಸರ್. ಇವ್ರು ಹೇಳ್ತಕ್ಕಂಥ ಗೈಡೆನ್ಸನ್ನು ಫಾಲೋ ಮಾಡ್ತೀವಿ ಸರ್. ಇಲ್ಲ ಮಲ್ಚಿಂಗ್ ಪೇಪರ್ ಹಾಕ್ತೀರಾ? ಇಲ್ಲ ಸರ್, ನಾವು ಹಾಕಿಲ್ಲ ಸರ್. ಹಾಕಿಲ್ಲ ದೊಡ್ಡ ನಾಟಿ ಮಾಡೋದು, ನಾಟಿ ಮಾಡಿದ್ವಿ ಸರ್. ಒಂದು ತಿಂಗಳಾದ ನಂತರ ಮತ್ತೆ ಅದಕ್ಕೆ ಇವು ಕೋಲ್ ಬರ್ತವೆ ಸರ್. ಆ ಕೋಲ್ ತಂದು ಮತ್ತೆ ಅದನ್ನೆಲ್ಲ ಗೂಟ ಕಟ್ಟಿ ವೈರ್ ಕಟ್ಟಿ ದಾರದಿಂದ ಮತ್ತೆ ಅದಕ್ಕೆ ಕಟ್ತೀವಿ ಸರ್. ಒಂದು 3 ಸಾರಿ ಕಟ್ಟಬೇಕಾಗುತ್ತೆ ಸರ್ ಒಂದು ಬೆಳೆನ. ಈಗ ನರ್ಸರಿಯಿಂದ ಸಸಿ ತಾಂಬರ್ತೀವಿ ಅಂತಂದ್ರೆ ನೀವೇ ಬೀಜ ತಂದು ಸಸಿ ಉತ್ಪಾದನೆ ಮಾಡ್ಕೊಂಡು ನಾಟಿ ಮಾಡ್ಲಿಕ್ಕಾಗಲ್ಲ ಸರ್? ಅದು ಆಗಲ್ಲ ಸರ್. ಮೊದಲೆಲ್ಲ ನಾವೇ ಮಾಡ್ಕೊಂತಿದ್ವಿ ಮೊದಲು. ಈಗ ಈ ಟೆಕ್ನಿಕ್, ಈ ಯಂತ್ರೋಪಕರಣಗಳು ಇವೆಲ್ಲದ್ರಿಂದ, ಆಧುನಿಕತೆಯಿಂದ ಅದನ್ನ ನಾವು ಮಾಡಲ್ಲ ಸರ್. ನರ್ಸರಿಯಿಂದ ಸಸಿ ತರ್ಬೇಕಂದ್ರೆ ಏನ್ ರೇಟ್ ಬೀಳ್ತಾವ ಸಸಿಗಳು ಸರ್? ಅದರಲ್ಲಿ ಟೊಮೆಟೊನಲ್ಲಿ 2-3 ಟೈಪ್ ಇದೆ ಸರ್. ಸಾವ ಇದೆ, ಅದು 1 ರೂಪಾಯಿಯಿಂದ 1.20 ರೂಪಾಯಿ ಅಂತ ಹೇಳ್ತಾರೆ. ಮತ್ತೆ ಇನ್ನೊಂದು 448 ಅಂತ ಇದೆ, ಅದು ನರ್ಸರಿನಲ್ಲಿ 1 ಸಸಿ 50 ಪೈಸೆಗೆ ಕೊಡ್ತಾರೆ ಸರ್. ಅದರಲ್ಲಿ ರೈತರಿಗೆ ಯಾವ್ದು ಅನುಕೂಲ ಅದನ್ನ ತಂದು ನಾಟಿ ಮಾಡ್ಬೋದು. ನಾವೀಗ 448 ನಾಟಿ ಮಾಡಿದೀವಿ ಸರ್, ಮತ್ತೆ ಸಾವನು ನಾಟಿ ಮಾಡಿದೀವಿ ಸರ್. ಈಗ ಸಾವನು ತಳಿ ನಾಟಿ ಮಾಡಿದ್ರೆ 448 ನಾಟಿ ಮಾಡಿದ್ರೆ ಯಾವುದು ಹೆಚ್ಚು ಇಳುವರಿ ಚೆನ್ನಾಗಿ ಬರುತ್ತೆ ಸರ್? ಇಳುವರಿ ಎರಡೂ ಬರ್ತಾವೆ ಸರ್. ಅಂದ್ರೆ ನೆಲ ಒಂದ್ ಸ್ವಲ್ಪ ಫಲವತ್ತತೆಯಿಂದ ಕೂಡಿದ್ರೆ ಎರಡೂ ಇಳುವರಿ ಬರ್ತವೆ. ರೇಟ್ಗೆ ಒಂದ್ ಸ್ವಲ್ಪ ಹೋಲಿಸ್ಕೊಂಡ್ರೆ ಸಾವನೆ ರೇಟ್ ಓಡುತ್ತೆ ಸರ್. ಜಾಸ್ತಿ ರೇಟು ಸಿಗ್ತಕ್ಕಂಥ ರೈತರಿಗೆ ಸಾವನೆ. ಈ 448 ಹೆಂಗಂದ್ರೆ ಅದು ಹಣ್ಣು ತಡಿಯಲ್ಲ, ಜಲ್ದಿ ಮೆತ್ತಗಾಗುತ್ತೆ. ಇದು ಸಾವ ಹಣ್ಣಾದ್ರೂ 2-3 ದಿವಸ ಅಲ್ಲ, ಒಂದು 5-6 ದಿವಸ ಇಟ್ಟರೂ ಹಂಗೆ ಗಟ್ಟಿನೇ ಇರುತ್ತೆ. ಆಮೇಲೆ ಫುಲ್ ರೆಡ್ ಇರುತ್ತೆ, ಮತ್ತೆ ನೋಡೋಕ್ಕೂ ಶೈನಿಂಗ್ ಚೆನ್ನಾಗಿ ಒಂಥರ ಶೇಪ್ ಟೈಪ್ ಇರುತ್ತೆ. ಅದರಿಂದ ಮಾರ್ಕೆಟ್ನಲ್ಲಿ ಒಳ್ಳೆ ಬೆಲೆ ಸಿಗುತ್ತೆ, ಅದೇ ಅದಕ್ಕೆ ಬೆಲೆ ಸಿಗುತ್ತೆ ಸರ್. ಈಗ ಇದಕ್ಕೆಲ್ಲ ನೀರು ನಿರ್ವಹಣೆ ಎಷ್ಟು ದಿವಸಕ್ಕೊಮ್ಮೆ ನೀರು ಕೊಡ್ತೀರಾ? ಮೇಲ್ಗೊಬ್ಬರ ಏನೇನು ಗೊಬ್ಬರ ಕೊಡ್ತೀರಾ ಸರ್? ಮೇಲ್ಗೊಬ್ಬರ ಅಂದರೆ ನಾವೆಲ್ಲ ಡ್ರಿಪ್ನಲ್ಲಿ ನೀರಿನ ಮುಖಾಂತರ ಡ್ರಿಪ್ನಲ್ಲೇ ಸಾಲಿಬಾಲ್ ಟೈಪ್ ಕೊಡ್ತೀವಿ ಸರ್. ಅದಾದ ನಂತರ ಒಂದು 20 ದಿವಸ ಆದ ನಂತರ ಮತ್ತೆ ಗೊಬ್ಬರ ಇಡ್ತೀವಿ ಸರ್, ಮಿಕ್ಸು ಗೌರ್ಮೆಂಟ್ ಗೊಬ್ಬರ ಇಡ್ತೀವಿ. ಅದಾದ ನಂತರ ಮತ್ತೆ 4-5 ದಿವಸಕ್ಕೆ ಒಂದ್ಸರಿ ನಾವು ಸಾಲಿಬಾಲ್ ಬಿಡ್ತಾ ಇರ್ತೀವಿ ಸರ್. ರಾಸಾಯನಿಕ ಗೊಬ್ಬರ ಕೊಡೋದಲ್ದೇ ಈ ನಾಟಿ ಮಾಡೋದಕ್ಕಿಂತ ಮುಂಚೆ ಭೂಮಿ ಸಿದ್ಧತೆ ಮಾಡ್ಬೇಕಾದ್ರೆ ಕೊಟ್ಟಿಗೆ ಗೊಬ್ಬರ ಕೊಟ್ಟಿರ್ತೀವಿ ಸರ್. ಕೊಟ್ಟಿಗೆ ಗೊಬ್ಬರ ಕೊಟ್ಟಿರ್ತೀವಿ ಸರ್. ಕೊಟ್ಟಿಗೆ ಗೊಬ್ಬರ ಕೊಟ್ಟನೆ ಬೆಡ್ ಒಡಿಸಿ ಆಮೇಲೆ ಸಸಿ ನಾಟಿ ಮಾಡೋದು ಸರ್. ಸಸಿ ನಾಟಿ ಮಾಡಿದ್ಮೇಲೆ ಇದು ನಿರ್ವಹಣೆ ಮಾಡ್ತಾ ಹೋಗ್ತೀರಾ, ಮೇಲ್ಗೊಬ್ಬರ ಕೊಡ್ತೀರಾ, ನೀರು ನಿರ್ವಹಣೆ ಎಲ್ಲ ಮಾಡ್ತೀರಾ, ಇದಕ್ಕೆಲ್ಲ ಸಾಕಷ್ಟು ತರಕಾರಿಗಳ ರೋಗಗಳು ಬರೋದು ನೋಡ್ತಾ ಇರ್ತೀವಿ. ಈ ಟೊಮಾಟೋಕ್ಕೆ ಮುಖ್ಯವಾಗಿ ಏನೇನು ರೋಗ ಬರುತ್ತೆ ಸರ್? ಟೊಮಟೆಗೆ ಸ್ಟಾರ್ಟಿಂಗ್ಗೆ ಹಸರುಳ್ ಟೈಪ್ ರೋಗ ಬರುತ್ತೆ ಸರ್. ಅದಾದ ನಂತರ ಮತ್ತೆ ಮಳೆಗಾಲದಲ್ಲಿ ಸ್ವಲ್ಪ ರೋಗ ಜಾಸ್ತಿ ಸರ್, ಬೇಸಿಗೆ ಕಾಲದಲ್ಲಿ ರೋಗ ಕಡಿಮೆ. ಯಾವ ಕಾಲದಲ್ಲಿ ಬೆಳೆದ್ರೆ ಒಳ್ಳೆ ಇಳುವರಿ ಪಡ್ಕೋಬಹುದು ಟೊಮಟೋನ? ಈಗ ಬೇಸಿಗೆಯಲ್ಲೇನೆ ಒಳ್ಳೆ ಇಳುವರಿ ಬರುತ್ತೆ, ಅಂದ್ರೆ ಜಾಸ್ತಿ ಬೇಸಿಗೆ ಅಂದ್ರೆ ಈಗ ಮಾರ್ಚ್ ಮೇಲಾದ್ರೆ ಇಳುವರಿ ಅಷ್ಟೊಂದೇನು ಬರಲ್ಲ, ಅದರೊಳಗೆ ಜನವರಿಯಿಂದ ಮಾರ್ಚ್ವರೆಗೆ ಅಂದ್ರೆ ಇಳುವರಿ ಚೆನ್ನಾಗಿ ಬರುತ್ತೆ, ಮಳೆನೂ ಇರಲ್ಲ, ಅದರಿಂದ ರೋಗನೂ ಕಡಿಮೆ ಇರುತ್ತೆ ಸರ್. ರೇಟು ಸಿಗ ಸಾಧ್ಯ? ರೇಟು ಸ್ವಲ್ಪ ಕಡಿಮೆ ಸರ್. ಈಗ 15 kg ಬಾಕ್ಸ್ ಈಗ ಚಳ್ಳಕೆರೆ ಮಾರ್ಕೆಟ್ನಲ್ಲಿ 150 ಟಾಪ್ ರೇಟ್ ಇದೆ ಸರ್. ಕೋಲಾರ 200 ಇರ್ಬೋದು ಸರ್ ಅಷ್ಟೇ ಇವತ್ತಿನ ರೇಟ್. ಇವತ್ತಿನ ರೇಟ್ ಸರ್. ನೀವು ಹೇಳ್ದಂಗೆ ಬೇಸಿಗೆ ಕಾಲದಲ್ಲಿ ಮಾರ್ಚ್ ಏಪ್ರಿಲಲ್ಲಿ ಬೆಳೆದ್ರೆ ಏನಾದರೂ ಒಳ್ಳೆ ಬೆಲೆ ಸಿಗೋ ಸಾಧ್ಯತೆ ಇರುತ್ತಾ ಸರ್? ಏಪ್ರಿಲ್ ಆಲೆಕ್ಕಕ್ಕೆ ಹೋದ್ರೂ ಅಷ್ಟೇ ಸರ್, ಯಾಕಂದ್ರೆ ಬೇಸಿಗೆ ಅಂದಮೇಲೆ ಜಾಸ್ತಿ ಇಳುವರಿನೂ ಬರುತ್ತೆ, ರೋಗ ಕಡಿಮೆ ಇರುತ್ತೆ. ಮಳೆಗಾಲದಲ್ಲಾದ್ರೆ ರೈತರು ಆ ರೋಗನ ಕಂಟ್ರೋಲ್ ಮಾಡ್ಕೊಬೋದು ಸ್ವಲ್ಪ ಕಷ್ಟ ಆಗುತ್ತೆ, ಯಾಕಂದ್ರೆ ರೈತರಿಗೆ ಒಂದು ಟೈಮ್ ಹಣಕಾಸು ಸಿಗದಿರೋ ಟೈಮ್ನಲ್ಲಿ ಭಾಳ ಕಷ್ಟ ಆಗುತ್ತೆ. ಬೇಸಿಗೆನಲ್ಲ ಆದರೆ ರೋಗನೇ ಭಾಳ ಕಡಿಮೆ ಸರ್, 30% ರೋಗನೂ ಇರಲ್ಲ, ಹಂಗಾಗಿ ಇಳುವರಿನೂ ಜಾಸ್ತಿ ಬರುತ್ತೆ. ಈ ಕನಿಷ್ಠ ಟೊಮಟೊ ಹೆಂಗೆ ಸರ್ ಅಂದರೆ ಈಗ 1 acre ಏನಿಲ್ಲ ಅಂದರೂ 1,000 to 1,500 ಬಾಕ್ಸು ಸಿಗ್ತಾವೆ ಸರ್ 1 acre. ಹಂಗಾಗಿ ನೀವು ಈ ಟೊಮೆಟೊ ಕೃಷಿಯಲ್ಲಿ ಎಲ್ಲ ಆಧುನಿಕತೆ ಅಳವಡಿಸ್ಕೊಂಡಿದ್ರೆ, ಕೋಲ್ ನೆಟ್ಟು ದಾರ ಕಟ್ಟಿ ಇದೆಲ್ಲ ಮಾಡ್ತಾರೆ, ಕೆಲವು ರೈತರು ಸುಮ್ಮನೆ ಬೋದ್ ಹೊಡೆದ್ಬಿಟ್ಟು ಸಸಿ ನಾಟಿ ಮಾಡ್ತಾರೆ, ಈ ಥರ ಆಧುನಿಕವಾಗಿ ಬೆಳೆದಾಗ ಇಳುವರಿ ಚೆನ್ನಾಗಿ ಬರೋ ಸಾಧ್ಯತೆ ಇರುತ್ತೆ ಸರ್? ಈಗ ಬರೀ ನೆಲದ ಮೇಲೆ ಆ ಬೋದಿನ ಮೇಲೆ ಅಷ್ಟೇ ಬೆಳೆದ್ರೆ ಅದು ಅದ್ರ ಕೊಂಬೆಗಳೆಲ್ಲ ಅಲ್ಲ ಕೆಳಗೆ ಭೂಮಿಗೆ ಟಚ್ ಆದಾಗ ಏನಾಗುತ್ತೆ ಅಂದರೆ ಹಣ್ಣು ಡ್ಯಾಮೇಜ್ ಆದಂಗೆ ಆಗುತ್ತೆ, ಅಷ್ಟು ಶೇನಿಂಗ್ ಇರಲ್ಲ, ಗುಣಮಟ್ಟ ಇರಲ್ಲ ಸರ್. ನಾವು ಗೂಟ ಕಟ್ಟಿದಾಗ ಏನಾಗುತ್ತೆ ಅಂದರೆ ಕನಿಷ್ಠ ಅಂದ್ರೆ 5-6 feet ಬೆಳೀತದೆ, ಇಳುವರಿನೂ ಜಾಸ್ತಿ ಸಿಗುತ್ತೆ. ಮತ್ತೆ ಈ ಹಂಗೆ ನೆಲದ ಮೇಲೆ ಬಿಟ್ಟರೆ ಏನಾಗುತ್ತೆ ಅಂದ್ರೆ ಹುಲ್ಲು ಕಳೆ ತೆಗೆಯೋದು ಕಷ್ಟ ಆಗುತ್ತೆ. ಇದರಲ್ಲಿ ಕಳೆ ನಿರ್ವಹಣೆ ಯಾವ ರೀತಿ ಮಾಡ್ತೀರ ಸರ್? ನಾವು ಕಳೆನಾಶಕ ಹೊಡಿತಿದ್ದೀವಿ ಸರ್. ಕಳೆನಾಶಕ ಹೊಡೆದ್ರೆ ಈ ಭೂಮಿ ಹಾಳಾಗುತ್ತೆ ಅನ್ನೋದ್ರಿಂದ ಏನ್ ಮಾಡ್ತೀವಿ ಸರ್ ಅಂದ್ರೆ ಬೋದ್ ಹೊಡಿಸಿದಾಗ ಬೋದ್ನಲ್ಲೇ ಸ್ವಲ್ಪ ಕಳೆ ಇರುತ್ತೆ ಸರ್, ಸೆಂಟರ್ನಲ್ಲಿ ಏನು ಅಷ್ಟೊಂದು ಇರೋದಿಲ್ಲ. ಮಳೆಗಾಲದಲ್ಲಿ ಮಾತ್ರ ಬೋದ್ ಎರಡು ಬೋದ್ ಸೆಂಟರ್ನಲ್ಲೇನೋ ಇರುತ್ತೆ, ಆದ್ರೂ ಮತ್ತೆ ಕೂಲರ್ನಿಟ್ಟು ನಾವು ಕಳೆ ತೆಗಿಸ್ತೀವಿ ಸರ್. ನೀವು ಇಷ್ಟೊಂದು ಚೆನ್ನಾಗಿ ನಿರ್ವಹಣೆ ಮಾಡಿದಾಗ ಈ ಬೆಳೆ ಕಟಾವಿಗೆ ಬರಬೇಕಂದ್ರೆ ಎಷ್ಟು ತಿಂಗಳು ಆರೈಕೆ ಮಾಡಬೇಕು ಸರ್? 3 ತಿಂಗಳಾಗಬೇಕು ಸರ್. 3 ತಿಂಗಳು? 3 ತಿಂಗಳಾಗಬೇಕು ಸರ್. ನಂತರ ಈ ಹಣ್ಣು ಬಂದಾಗ ಪ್ರತಿ ದಿವಸ ಹಣ್ಣು ಬಿಡಿಸ್ತೀರಾ ಅಥವಾ ದಿನ ಬಿಡಿಸ್ತೀರಾ ಸರ್? 4 ದಿವಸಕ್ಕೊಂದ್ಸಾರ ನಾವು ಹಣ್ಣು ಬಿಡಿಸ್ತೀವಿ ಸರ್. 4 ದಿವಸಕ್ಕೊಂದ್ಸಾರ ಹಣ್ಣು ಬಿಡಿಸ್ತೀವಿ ಸರ್. ಯಾವ ಥರ ಹಣ್ಣು ಆಯ್ಕೆ ಮಾಡ್ಕೊಂತೀರ ಮಾರ್ಕೆಟ್ ಕಳಿಸ್ಬೇಕಂದ್ರೆ ಸರ್? ಈ ಒಂದೊಂದು ಟೈಮ್ ಹೆಂಗಿರುತ್ತೆ ಅಂದರೆ ದ್ವಾವೆ ಅನ್ನೋದಕ್ಕೆ ರೇಟ್ ಇರುತ್ತೆ, ಒಂದು ಟೈಮು ಫುಲ್ ರೆಡ್ಗೆ ರೇಟ್ ಇರುತ್ತೆ, ಹಂಗಾಗಿ ನಾವು ಸಿಚುವೇಶನ್ಗೆ ತಕ್ಕಂತೆ ಹಣ್ಣು ಬಿಡಿಸ್ತೀವಿ ಸರ್. ಅಂದರೆ ಮಾರಾಟ ಎಲ್ಲ ಯಾವ ಮಾರ್ಕೆಟಲ್ಲಿ ಮಾರಾಟ ಮಾಡ್ತೀರ ಸರ್? ನಾವಿಲ್ಲೇ ಚಳ್ಳಕೆರೆ ಹತ್ರ ಇದು ಚಿಕ್ಕಮ್ಮನಳ್ಳಿ ಮಾರ್ಕೆಟ್ ಇದೆ ಸರ್, ಇನ್ನು ರೀಸೆಂಟಾಗಿ 1 ವರ್ಷ ಆಗಿದೆ ಓಪನ್ ಆಗಿ, ಅದೇ ಮಾರ್ಕೆಟ್ಗೆ ಬಿಡ್ತಾ ಇದ್ದೀವಿ ಸರ್. ಎಲ್ಲ ರೈತರು ಕೋಲಾರ ಬೆಂಗಳೂರಿಗೆ ಕೂಡ ಹೋದ್ರೆ ಒಳ್ಳೆ ಬೆಲೆ ಸಿಗುತ್ತೆ ಅಂತಾರೆ ಸರ್? ಯಥೇಚ್ಛವಾಗಿ ಮಾಲ್ ಬಂದಾಗ ಆಟೋಮೆಟಿಕ್ಕಾಗಿ ರೇಟ್ ಡೌನ್ ಆಗುತ್ತೆ, ಹಂಗಾಗಿ ಕೆಲವರು ಏನು ಮಾಡ್ತಾರೆ ಅಂದರೆ ಯಾವ ಮಾರ್ಕೆಟ್ ಅವ್ರಿಗೆ ಅನುಕೂಲ ಆಗುತ್ತೋ ಆ ಮಾರ್ಕೆಟ್ನ ಆಯ್ಕೆ ಮಾಡ್ಕೊಳ್ತಾರೆ. ಈಗ ನಾವು ಬಿಡೋದಂದ್ರೆ ಇಲ್ಲೇ ಚಿಕ್ಕಮ್ಮನಳ್ಳಿ ಸರ್, ಚಳ್ಳಕೆರೆ ಹತ್ರ ಚಿಕ್ಕಮ್ಮನಳ್ಳಿ ಮಾರ್ಕೆಟಿಗೆ ಬಿಡ್ತಿದ್ದೀವಿ ಸರ್. ಮಾರ್ಕೆಟಿಗೆ ತಗೊಂಡೋಗೋದಕ್ಕಿಂತ ಮುಂಚೆ ಏನಾದರೂ ಗ್ರೇಡ್ ಮಾಡ್ತೀರಾ ಸರ್? ನಾವು ಅದರಲ್ಲಿ 3 ಟೈಪ್ ಆರಿಸ್ತೀವಿ ಸರ್. ದೊಡ್ಡದೊಂದು ಸೈಜ್ ಮಾಡ್ತೀವಿ ಸರ್, ಅದು ಶೈನಿಂಗ್ ಇರೋದು, ಆ ದೊಡ್ಡದೇ ಒಂದು ಮಾಡ್ತೀವಿ. ಆಮೇಲೆ ಎರಡನೇದು ಗೋಲಿ ಟೈಪ್ ಬರುತ್ತೆ ಸರ್, ಅದರಲ್ಲಿ ಗೋಲಿ ಟೈಪ್ ಅಂದರೆ ಎರಡನೇ ಐಟಮು. ಮತ್ತು ಇನ್ನೊಂದು ಐಟಮ್ ಪೂರ್ತಿ ಮಚ್ಚೆ ಮತ್ತು ಊಜು ಅಂಥದ್ದು ಬರುತ್ತೆ, ಅದು 3ನೇ ಐಟಮ್ ಮಾಡ್ತೀವಿ ಸರ್. ರೇಟ್ ಜಾಸ್ತಿ ಇದ್ದರೆ ದೊಡ್ಡ ಐಟಮ್ ಓಡುತ್ತೆ, 3 ಐಟಮ್ ಓಡುತ್ತೆ ಸರ್. ರೇಟ್ ಏನಾನ ಕಡಿಮೆ ಇದ್ದರೆ ದೊಡ್ಡದೊಂದು ಐಟಮ್ ಓಡುತ್ತೆ ಮತ್ತು ಇವೆರಡೂ ಓಡಲ್ಲ ಸರ್ ಮಾರ್ಕೆಟ್ನಲ್ಲಿ. ಒಂದು ಬಾಕ್ಸಿಗೆ ಎಷ್ಟು ಕೆ ಜಿ ತುಂಬ್ತೀರಾ ಸರ್? 15 kg ಇರುತ್ತೆ ಸರ್. ಈಗ ಇಲ್ಲಿ ಚಳ್ಳಕೆರೆ ತಾಲೂಕು ಅಂದರೆ ಚಳ್ಳಕೆರೆ ಮಾರ್ಕೆಟ್ನಲ್ಲಿ 15 kg ಬಾಕ್ಸು, ಕೋಲಾರದಲ್ಲೇನೋ 15 kg ಬಾಕ್ಸು, ಇನ್ನೂ ಕೆಲವು ಕಡೆ 25 kg ಬಾಕ್ಸ್ ಇದಾವೆ ಸರ್. ಇಲ್ಲಿ ನಮ್ಮಲ್ಲಿ ಇಲ್ಲ ಸರ್, 15 kg ಬಾಕ್ಸೇ ಸರ್ ನಮ್ಮ ಹತ್ರ. ಕೋಲಾರ ಮಾರ್ಕೆಟ್ಗೆ ಹೋದರೆ ಒಳ್ಳೆ ಬೆಲೆ ಸಿಗುತ್ತೆ ಅಂತ, ಇಲ್ಲ ಚಿಕ್ಕಮ್ಮನಹಳ್ಳಿ ಮಾರ್ಕೆಟ್ಗೆ ಹೋದ್ರೂ ಅಷ್ಟೇ ಬೆಲೆ ಸಿಗುತ್ತೆ ಅಂತ ಸರ್? ಎರಡು ಕಡೆನೂ ಹೇಳೋಕ್ಕಾಗಲ್ಲ ಸರ್. ಯಾಕಂದರೆ ಮಾಲ್ ಜಾಸ್ತಿ ಬಂದಾಗ ರೇಟು ಸ್ವಲ್ಪ ಕಡಿಮೆ ಆಗುತ್ತೆ, ಮಾಲ್ ಕಡಿಮೆ ಬಂದಾಗ ರೇಟು ಸ್ವಲ್ಪ ಜಾಸ್ತಿ ಆಗುತ್ತೆ ಸರ್. ಹಂಗಾಗಿ ನಾವು ಕೋಲಾರಗೆ ಹೋದ ವರ್ಷ ಬಿಟ್ಟಿದ್ದೀವಿ ಸರ್, ಈ ವರ್ಷ ಏನು ಬಿಟ್ಟಿಲ್ಲ, ಈ ವರ್ಷ ಇಲ್ಲೇ ಚಿಕ್ಕಮ್ಮನಹಳ್ಳಿ ಹತ್ರನೇ ಬಿಟ್ಟಿದ್ದೀವಿ ಸರ್. ಅಂದರೆ ನಿಮ್ಗೆ ಇಲ್ಲಿ ಹತ್ರ ಕೊಡೋದ್ರಿಂದ ಒಂದು ಖರ್ಚು ಕಡಿಮೆ ಬರುತ್ತೆ ಸರ್? ಈಗ ಕೋಲಾರಕ್ಕೆ ಹೋದರೆ ನಮ್ಮ ನೇರ್ಲಗುಂಟೆ ಬಾರ್ಡ್ರ್ನಿಂದ 38 ರೂಪಾಯಿ ಬಾಡಿಗೆನ ಆಗುತ್ತೆ ಸರ್ ಬಾಕ್ಸ್ಗೆ, ಒಂದು ಬಾಕ್ಸ್ಗೆ 38 ರೂಪಾಯಿ ಆಗುತ್ತೆ. ಇಲ್ಲಾದರೆ ಒಂದು ಬಾಕ್ಸ್ಗೆ ಅದು ಖರ್ಚೆಲ್ಲ ಸೇರಿದ್ರೆ 19 ರೂಪಾಯಿ ಆಗುತ್ತೆ, ಅರ್ಧಕ್ಕರ್ಧ ಖರ್ಚು ಉಳ್ದಂಗೆ ಆಗುತ್ತೆ ಸರ್. 1 ಎಕರೆ ಟೊಮೆಟೊ ಬೆಳಿಲಿಕ್ಕೆ ಎಷ್ಟು ಖರ್ಚು ಬರುತ್ತೆ ನಿಮಗೆ ಸರ್? 1 ಎಕರೆಗೆ ಟೊಮೆಟೊ ಬೆಳಿಬೇಕಂದ್ರೆ ಈಗ ನಾವು ಜಾಸ್ತಿ ಒಂದು ಸ್ವಲ್ಪ ಮೆಡಿಷನ್ನು ಸಾಲಿಬಾಲು ಅದೆಲ್ಲ ಜಾಸ್ತಿ ಮತ್ತು ಔಷಧಿನ ಸಿಂಪಡಣೆ ಜಾಸ್ತಿ ಮಾಡಿದ್ರೆ ಕನಿಷ್ಠ ಅಂದರೆ 1 ಎಕರೆಗೆ 1 ಲಕ್ಷ ಖರ್ಚು ಬರುತ್ತೆ ಸರ್. ಯಾಕಂದರೆ ಕಟ್ಟಿಗೆನೂ ರೇಟ್ ಇದಾವೆ, 1 ಎಕರೆಗೆ ಏನಿಲ್ಲ ಅಂದ್ರೂ 1600 to 1800 ಕಟ್ಟಿಗೆ ಹೋಗ್ತಾವೆ. ಆಮೇಲೆ ವೈರು ಒಂದು 20 kg ವೈರು ಹೋಗುತ್ತೆ. ಬಳ್ಳಿ ಬಂದಂಗೆ ಇದು ದಾರ ಹೋಗುತ್ತೆ ಸರ್. ಇದು ಬಳ್ಳಿ ಯಥೇಚ್ಛವಾಗಿ ಬಂದರೆ ಒಂದು 30-40 kg ದಾರ ಹೋಗ್ಬೋದು. ಬಳ್ಳಿ ಏನಾದರೂ ಸ್ವಲ್ಪ ಕಡಿಮೆ ಬಂದರೆ ದಾರ ಕಡಿಮೆ ಹೋಗುತ್ತೆ ಸರ್. ಹಂಗಾಗಿ ಕಟ್ಟಿಗೆ ಅಂದ್ರೆ ಯಾವ ಥರ ಕಟ್ಟಿಗೆ ಉಪಯೋಗಿಸ್ತೀರ ಸರ್? ನೀಲಗಿರಿ ಕಟ್ಟಿಗೆ ಸರ್, ಒಂದು 8 ಅಡಿ ಇರ್ತಾವೆ ಸರ್ ನೀಲಗಿರಿವು. ಅದು ಎಲ್ಲಿ ಕೋಲಾರ ಹತ್ರ ಸರ್, ಅಲ್ಲಿಂದನೇ ತರಿಸ್ತೀವಿ ನಾವು. ಮೊದಲೆಲ್ಲ 15 ರೂಪಾಯಿಗೆ ಡಿಲಿವರಿ ಕೊಡೋರು ನಮ್ಮ ಹತ್ರ, ಈಗ 16-17 ವರೆಗೂ ಒಂದು ಕಟ್ಟಿಗೆ ಅಷ್ಟು ಬೀಳುತ್ತೆ ಸರ್. ಈಗ ನಿಮ್ಗೆ ಇಲ್ಲೇ ಸುತ್ತಮುತ್ತ ಎಲ್ಲ ಸೀಮೆಜಲ್ಲಿ ಅದೆಲ್ಲ ಸಾಕಷ್ಟು ಕಟ್ಟಿಗೆ ಸಿಗುತ್ತೆ ಸರ್. ಸೀಮೆಜಲ್ಲಿ ಹೆಂಗಂದ್ರೆ ಅದು ಹುಳ ಬೀಳುತ್ತೆ, ಅದರಿಂದ ಒಂದು ಬೆಳಿಗ್ಗೆನೂ ಬರಲ್ಲ ಅದು. ಇದಾದರೆ ಒಂದು ಸ್ವಲ್ಪ ಗಟ್ಟಿ ಇರುತ್ತೆ, ಕನಿಷ್ಠ ಅಂದ್ರೆ ನಾವು ಒಂದು 3-4 ಬೆಳಿಗ್ಗೆ ಬೆಳ್ಕೋಬಹುದು ನೀಲಗಿರಿದಾದ್ರೆ, ಅದರಿಂದನೇ ನಾವು ತರಿಸ್ತೀವಿ. ಬಂಡವಾಳ ಹಾಕಿದ್ರೆ ಒಂದು 4 ಬೆಳಿಗ್ಗೆ ಬೆಳ್ಕೋಬಹುದು ಸರ್. ಹೌದು ಸರ್. ಮತ್ತು ದಾರ ಒಂದು ಕೆಜಿ 80-85 ರೂಪಾಯಿ ಇದೆ ಸರ್ ವೈರು. ಇದು ದಾರ ಬಂದು ಒಂದು ಕೆಜಿ 140ರದ್ದು ಇದೆ, 120ರದ್ದು ಇದೆ ಸರ್. ಅದರಿಂದ ನಾವು 140 ರೂಪಾಯಿದೇ ಉಪಯೋಗಿಸ್ತೀವಿ ಸರ್, ಯಾಕಂದರೆ ಕ್ವಾಲಿಟಿ ಇರಬೇಕು ಅಂತ. ಈಗೆಲ್ಲ ಏನು ರೇಟ್ ಇದೆ? ಸ್ವಲ್ಪ ದಿವಸ ಮುಂಚೆ ಮಾರ್ಕೆಟಲ್ಲಿ ಒಳ್ಳೆ ಬೆಲೆ ಇತ್ತು ಟೊಮೆಟೋಗೆ ಸರ್. ಈಗ ಒಂದು 3 ದಿವಸದಿಂದ 100-150 ಅಂದರೆ 20 ರೂಪಾಯಿನಿಂದ 150ರವರೆಗೆ ಇದೆ ಸರ್. ಅದಕ್ಕಿಂತ ಇಂಚೆ ಅಂದರೆ ಒಂದು 60-50-40-70-100ರೊಳಗೆ ಇತ್ತು ಸರ್ ರೇಟು. ಅವಾಗ ಒಳ್ಳೆ ಬೆಲೆ ಇದ್ದಾಗ ನಿಮ್ಮ ಬೆಳೆ ಬಂದಿತ್ತಾ ಸರ್? ಒಳ್ಳೆ ರೇಟ್ ಇದ್ದಾಗ ನಮ್ಮದು ಬೆಳೆ ಬಂದಿತ್ತು, ಆದರೆ ಕೊನೆ ಅಂಚಿಗೆ ಸಿಕ್ತು ನಮಗೆ. ನಾವು ಕೊನೆ ಲಾಸ್ಟಿಗೆ ನಾವು ಮಾರಿದ್ದಂದರೆ ಒಂದು ಬಾಕ್ಸು 600 ರೂಪಾಯಿ ಸರ್. ಅವಾಗ ಒಂದು ಸ್ವಲ್ಪ ಇನ್ನೂ ನಮ್ಮದು ಹಣ್ಣು ಅಷ್ಟೊಂದು ಬಂದಿರಲಿಲ್ಲ ಸರ್, ಕಡಿಮೆ ಬಂದಿತ್ತು. ಮತ್ತು ಜಾಸ್ತಿ ಬಂದಾಗ ರೇಟು ಕಡಿಮೆ ಆಗಿಬಿಟ್ಟು ಸರ್. ಹಂಗಾಗಿ ಮೊನ್ನೆ ಹಾಕಿ ಕಳಿಸಿದಾಗ ಬರೀ 30-50-40 ಆಯಿತು, ಈಗ ಒಂದು ಸ್ವಲ್ಪ 100-150 ನಡೀತಾ ಇದೆ ಸರ್. ಈಗ ಕೊನೆ ಪಕ್ಷ ನಮ್ಮ ರೈತರಿಗೆ ಏನು ರೇಟ್ ಸಿಕ್ಕರೆ ಅನುಕೂಲ ಅಂತಾರೆ, ಏನು ರೇಟ್ ಸಿಕ್ಕರೆ ಲಾಸ್ ಆಗುತ್ತೆ ಅಂತಾರೆ? ಒಂದು 100ರೊಳಗೆ ಸಿಕ್ಕಿದರೆ ಪೂರ್ತಿ ಲಾಸ್ ಆಗುತ್ತೆ, ಏನು ಲಾಭನೇ ಇರೋದಿಲ್ಲ, ಹಾಕಿದ ಬಂಡವಾಳನೂ ಬರಲ್ಲ. 200 ಮೇಲೆ ರೇಟ್ ಸಿಕ್ಕಿ ಸ್ವಲ್ಪ ಇಳುವರಿ ಬಂದರೆ ರೈತನಿಗೆ ಲಾಭ ಸಿಗುತ್ತೆ ಸರ್. ಈಗ ಒಂದ್ಸರಿ 4 ದಿವಸಕ್ಕೊಮ್ಮೆ ಬಿಡಿಸ್ತಾರಂದ್ರೆ ಪ್ರತಿ ಸಾರಿ ಬಿಡಿಸಿದಾಗ ಎಷ್ಟೆಷ್ಟು ಬಾಕ್ಸ್ ಹಣ್ಣು ಸಿಗುತ್ತೆ ನಿಮಗೆ ಸರ್? ಸ್ಟಾರ್ಟಿಂಗು ಕಡಿಮೆ ಸಿಗುತ್ತೆ ಸರ್, ಒಂದು 5 ಕಟ್ಟಿಂಗ್ವರೆಗೂ ಒಂದು ಸ್ವಲ್ಪ ಕಡಿಮೆ ಸಿಗುತ್ತೆ. 5 ಕಟ್ಟಿಂಗ್ ಆದ ನಂತರ ಜಾಸ್ತಿ ಸಿಗುತ್ತೆ, ಮತ್ತು ಇನ್ನೂ ಒಂದು 4-5 ಕಟ್ಟಿಂಗ್ ಫುಲ್ ಸಿಗುತ್ತೆ, ಜಾಸ್ತಿ ಸಿಗುತ್ತೆ, ಮತ್ತೆ ಡೌನ್ ಆಗ್ತಾ ಬರುತ್ತೆ ಸರ್. ಸತತವಾಗಿ ಎಷ್ಟು ತಿಂಗಳು ಈ ಹಣ್ಣು ಬಿಡಿಸ್ತಾ ಹೋಗ್ಬೋದು ಸರ್? ಕನಿಷ್ಠ ಅಂದ್ರೂ 1.5-2 ತಿಂಗಳು ಬಿಡಿಸ್ಬೋದು ಸರ್ ಸ್ಟಾರ್ಟ್ ಆದಂಗಿಂದ. ಇಲ್ಲೆಲ್ಲ ಈ ದಾರ ಕಟ್ಟಲಿಕ್ಕೆ ಹಣ್ಣು ಬಿಡಿಸ್ಲಿಕ್ಕೆಲ್ಲ ಕೂಲರ್ ಸಿಗ್ತಾರ ಸರ್? ಕೂಲರ್ ಸಿಗ್ತಾರೆ ಸರ್, ಅದಕ್ಕೂ ಒಂದು ಸ್ವಲ್ಪ ಡಿಮ್ಯಾಂಡ್ ಮಾಡ್ತಾರೆ, ಒಂದು ಟೈಮ್ ಲೇಬರನ್ನು ಡಿಮ್ಯಾಂಡ್ ಮಾಡ್ತಾರೆ. ಹೆಂಗಂದ್ರೆ ಕೆಲಸ ಜಾಸ್ತಿ ಯಥೇಚ್ಛವಾಗಿದ್ದಾಗ ಸ್ವಲ್ಪ ಡಿಮ್ಯಾಂಡ್ ಮಾಡ್ತಾರೆ, ಕೆಲಸ ಇಲ್ಲ ಅಂದಾಗ ಮಾಮೂಲಾಗೆ ಸಿಗ್ತಾರೆ ಸರ್. ಎಲ್ಲ ಕೂಲಿ ಏನು ರೇಟ್ ನಡೀತಾ ಇದೆ ಸರ್? ಇಲ್ಲಿ 200 ರೂಪಾಯಿ ನಡೀತಾ ಇದೆ ಸರ್, 200 ರೂಪಾಯಿ ನಡೀತಾ ಇದೆ. ಮತ್ತು ಇನ್ನೂ ಕೆಲವು ಕಡೆ 250 ನಡೆಯುತ್ತೆ, ಅಂದರೆ ಬೆಳಿಗ್ಗೆ 8-8:30 ಆಗುತ್ತೆ ಸರ್, ಮತ್ತು ಸಾಯಂಕಾಲ 4:30-5 ಗಂಟೆವರೆಗೆ ಇರ್ತಾರೆ ಸರ್. ಒಟ್ಟಾರೆಯಾಗಿ ಚೆನ್ನಾಗಿ ಇಳುವರಿ ಬಂದು ಒಳ್ಳೆ ಬೆಲೆ ಸಿಕ್ಕರೆ ಟೊಮೆಟೊ ಬೆಳೆನ ಲಾಭದಾಯಕ ಅಂತೀರ ಸರ್? ರೋಗ ಜಾಸ್ತಿ ಬೆಳೆದಿದ್ದಂಗೆ ಒಳ್ಳೆ ಇಳುವರಿ ಬಂದರೆ ಅದೇ ತುಂಬ ಅನುಕೂಲ, ಅಂದರೆ ರೈತರಿಗೆ ಅದೇ ಅನುಕೂಲ ಸರ್. ಈಗ ರೋಗ ಜಾಸ್ತಿ ಬೆಳೆದಿದ್ದಂಗೆ ಅಂದ್ರೆ ಮನೆಲ್ಲ ಸತತವಾಗಿ ಮಳೆ ಹಿಡ್ಕೊಳ್ತಲ್ಲ, ಅದರಿಂದ ಏನಾದ್ರೂ ತುಂಬಾ ನಷ್ಟ ಆಯ್ತಾ ರೈತರಿಗೆ? ಅದರಿಂದ ಹೂ ಪೂರ್ತಿ ಡ್ರಾಪ್ ಆಯ್ತು, ಒಂದು ಹೂ ಕನಿಷ್ಠ ಅಂದ್ರೂ ಒಂದು ಬೀಡಿಂದು ಹೂ ಕಂಪ್ಲೀಟ್ ಡ್ರಾಪ್ ಆಯ್ತು, ಮತ್ತೆ ಜಾಸ್ತಿ ರೋಗನೂ ಬಿದ್ದಿತ್ತು. ಅದಕ್ಕೆ ಮಳೆಗಾಲದಲ್ಲೇ ಜಾಸ್ತಿ ಖರ್ಚು ಬರುತ್ತೆ ಸರ್ ಟೊಮೆಟೋದು, ಬೇಸಿಗೆಯಲ್ಲಿ ಕಡಿಮೆ ಬರುತ್ತೆ, ಮಳೆಗಾಲದಲ್ಲಿ ಜಾಸ್ತಿ ಬರುತ್ತೆ. ಜಾಸ್ತಿ ಮಳೆ ಹಿಡ್ಕೊಂಡಾಗ ಏನಾಗುತ್ತೆ ಅಂದ್ರೆ ಶೀತಕ್ಕೆ ಗಿಡ ಇರಲ್ಲ, ಹೆಂಗಂದ್ರೆ ಹೂ ಡ್ರಾಪ್ ಆಗಿಬಿಡುತ್ತೆ. ಹಂಗಾಗಿ ಆ ಥರ ಆಗಿದೆ ಸರ್ ನಮ್ದಾಗಿತ್ತು. ತರಕಾರಿ ಬೆಳೆಗಳು, ಅಲ್ಪಾವಧಿ ಬೆಳೆಗಳು, ಈಗ ಒಂದ್ಸರಿ 10 ರೂಪಾಯಿ 3 ಕೆಜಿ ಟೊಮೆಟೊ ಹಣ್ಣಾಗುತ್ತೆ, ಈರುಳ್ಳಿ ಬುಡಕೊಳ ರೋಗ ಬಂದೆಲ್ಲ ಲಾಸ್ ಆಗುತ್ತೆ, ಈ ತರ ಬೆಳೆಗಳು ಬೆಳೆದಾಗ ಲಾಸ್ ಆಗುತ್ತೆ. ಹಂಗಾಗ್ಬಿಟ್ಟು ಏನಾದರೂ ತೋಟಗಾರಿಕೆ ಬೆಳೆಗಳು ಬೆಳೆದ್ರೆ ರೈತನ ಕೈ ಹಿಡಿಯುತ್ತೆ ಅಂತಾರೆ. ಅಡಿಕೆ, ತೆಂಗು, ಮಾವು, ದಾಳಿಂಬೆ, ಸಪೋಟೊ ಇಂಥವೆಲ್ಲ ಬೆಳೀತಾರೆ ರೈತರು, ಆ ಕಡೆ ಆಸಕ್ತಿ ತೋರಿಸಲಿಲ್ಲ ಸರ್? ಯಾಕಂದ್ರೆ ಈಗ ಈ ಚಿತ್ರದುರ್ಗ ಭಾಗದಲ್ಲಿ ಮಳೆ ಕಡಿಮೆ, ಅದು ಚಿತ್ರದುರ್ಗ ಅಂದ್ರೆ ನಮ್ಮ ಚಳ್ಳಕೆರೆ, ಅದು ನಮ್ಮ ಕರ್ನಾಟಕದಲ್ಲಿ ಅತಿ ಕಡಿಮೆ ಮಳೆ ಅಂದ್ರೆ ಚಳ್ಳಕೆರೆ ಇದೆ ಸರ್. ಅದರಿಂದ ಒಂದು 2 ವರ್ಷದಿಂದ ಈ ಕಡೆ ಒಂದು ಸ್ವಲ್ಪ ಪರವಾಗಿಲ್ಲ ಸರ್ ನೀರು. ಅದಕ್ಕಿಂತ ಇಂಚೆ ಸುಮಾರು 500-600 ಅಡಿ ಒಡಿಸಿದ್ರು ಒಂದು 1/4 ಇಂಚ್ ನೀರು ಸಿಗೋದು ಕಷ್ಟ ಆಗಿತ್ತು. ಈಗ ತಾತ್ಕಾಲಿಕವಾಗಿ ಏನು ಪರವಾಗಿಲ್ಲ, ನೆಕ್ಸ್ಟ್ ಈ ವರ್ಷ ಮಳೆ ಬರಲಿಲ್ಲ ಅಂದರೆ ಮತ್ತೆ ಪುನಾನು ಅಂತರ್ಜಲ ಬತ್ತೋಗುತ್ತೆ ಸರ್. ಅದರಿಂದ ನಾವು ಈಗ ಪ್ಲಾಂಟೇಷನ್ ಮಾಡಿಸ್ಬೇಕಂದ್ರೆ ಹೆವಿ ಖರ್ಚು ಬರುತ್ತೆ, ಅದಕ್ಕೆ ರೈತ ಭಾಳ ಇದು ಪೆಟ್ಟು ತಗೊಂಡಂಗೆ ಆಗುತ್ತೆ. ಹೆಂಗಂದ್ರೆ ಆರ್ಥಿಕವಾಗಿ ಭಾಳ ಲಾಸ್ ಆದಂಗೆ ಆಗುತ್ತೆ. ಈಗ ಇದು ಯಾವುದು ನಾವು ಟೊಮೆಟೊ ಬದನೆ ಇನ್ನು ತರಕಾರಿ ಬೆಳೆ ಹಾಕಿದ್ರೆ ಏನಾಗುತ್ತೆ ಅಂದರೆ ಒಂದು ಬೆಳೆ ಹೋದ್ರೆ ಇನ್ನೊಂದು ಬೆಳೆ ಬೆಳ್ಕೋಬೋದು, ರೈತರಿಗೆ ಏನೋ ಲಾಸ್ ಅನ್ಸಲ್ಲ. 3 ತಿಂಗಳು ಅಷ್ಟೇ, 3-4 ತಿಂಗಳು ಅದು. ಯಾಕಂದರೆ 1-2 ವರ್ಷದ ಗಟ್ಟಲೆ. ಈಗ ಅಡಿಕೆ ಅಂದರೆ ಕನಿಷ್ಠ ಅಂದರೆ 5 ವರ್ಷ ಆಗಬೇಕು, ದಾಳಿಂಬೆ 1.5-2 ವರ್ಷದಿಂದ 2 ವರ್ಷ ಆಗಬೇಕು, ಮತ್ತು ಯಥೇಚ್ಛವಾಗಿ ಖರ್ಚು ಬಂದಿರುತ್ತೆ ಅದರದ್ದು. ಹಂಗಾಗಿ ಅದು ರೈತರಿಗೆ ಲಾಸ್ ಆಗುತ್ತೆ. ನಾವು ನೀರಿನ ಮಟ್ಟ ನೋಡ್ಕೊಂಡೇ ನಾವು ಯಾವ ಬೆಳೆ ಬೆಳ್ಕೋಬೇಕು ಅಂತಕ್ಕಂಥದ್ದು ರೈತ ಯೋಚನೆ ಮಾಡಬೇಕಾಗುತ್ತೆ. ನಮ್ಮ ನಾಯಕನಹಟ್ಟಿ ಚಳ್ಳಕೆರೆ ಭಾಗದಲ್ಲಿ ಈ ರೀತಿ ಇಂಥ ಪರಿಸ್ಥಿತಿ ಇದೆ ಸರ್ ರೈತರದ್ದು. ಅದರಿಂದ ಹೇಳೋಕ್ಕಾಗಲ್ಲ, ನಾವು ಎತ್ತಲಾಗ್ತೀವಿ. ಅದೇ ರೈತನ ಬದುಕು ಹೆಂಗಂದ್ರೆ ಮಳೆಯೊಡನೆ ಆಡ್ತಕ್ಕಂಥ ಜೂಜಾಟ ರೈತಂದು. ಮಳೆ ಯಥೇಚ್ಛವಾಗಿ ಬಂದರೂ ಹಾಳಾಗುತ್ತೆ ನೋಡಿ. ಈ ವರ್ಷದಲ್ಲಿ 15-20 ದಿವಸ ಮಳೆ ಹಿಡ್ಕೊಂಡು ಶೇಂಗಾ ಎಲ್ಲ ಹಾಳಾಗಿದೆ ಸರ್, ಎಲ್ಲ ಕಡೆನೂ ಹಾಳಾಗಿದೆ. ಒಂದು 20 ಚೀಲ ಬೆಳೀತಕ್ಕಂಥ 5 ಚೀಲ ಬೆಳೆಯೋಕ್ಕಾಗಿಲ್ಲ. ಹಂಗಾಗಿ ಸರ್ ನಮ್ದು ನಾವು 9 ಚೀಲ ಬೀಜ ಹಾಕಿದ್ದೀವಿ ಸರ್, 9 ಚೀಲ ಬೀಜ ಹಾಕಿದ್ರೆ 30 ಚೀಲ ಕಾಯಿ ಆಗಿದೆ. ತುಂಬ ಲಾಸ್ ಆಗುತ್ತೆ, ತುಂಬ ಲಾಸು. ಮತ್ತು ಕಳೆಗೇನೆ ಒಂದು 60,000 ಇಟ್ಟಿದ್ದೀವಿ ಸರ್, ಮತ್ತು ಎಡೆ ಕುಂಟೆ, ಮತ್ತು ಗೊಬ್ಬರ, ಬೀಜ, ಮತ್ತು ಟಿಲ್ಲರ್ ಹೊಡೆದಿದ್ದು, ಕುಂಟೆ ಹೊಡೆದಿದ್ದು, ಇದೆಲ್ಲ ಲೆಕ್ಕ ಹಾಕಿದರೆ, ಮತ್ತು ಕಿತ್ತಿದ್ದು ಅದು ಏರ್ಕೊಂಡು ಹೋಗಿದ್ದು ಬಿಡಿಸಿದ್ದು, ಇದೆಲ್ಲ ಲೆಕ್ಕ ಹಾಕ್ಕೊಂಡ್ರೆ ಕನಿಷ್ಠ ಅಂದರೆ ಒಂದು 2 ಲಕ್ಷ ಲಾಸು. ಒಂದು ಸರಿ ಈ ಥರ ಲಾಸ್ ಆದ್ರೆ ರೈತರು ಒಂದು 2-3 ವರ್ಷ ಆದ್ರೂ ಸುಧಾರಿಸ್ಕೊಳ್ಲಿಕ್ಕೆ ಕಷ್ಟ ಆಗುತ್ತೆ ಅಂತಾರೆ ಸರ್. 1 ವರ್ಷ ಏನೋ ಲಾಸ್ ಆದರೆ, ಅಲ್ಪ ಸ್ವಲ್ಪ ಲಾಸ್ ಆದರೆ ಸುಧಾರಿಸ್ಕೋಬೋದು, ಮತ್ತು ಪುನಃ 1 ವರ್ಷನೂ ಲಾಸ್ ಆಯ್ತಂದ್ರೆ ಮತ್ತೆ ಊರು ಬಿಟ್ಟು ಎಲ್ಲ ಬೆಂಗಳೂರಿಗೆ ಟೌನ್ಗೆ ಹೋಗಿ ದುಡ್ಕೊಂಬ ಅಲ್ಲೇ ಜೀವನ ಮಾಡಬೇಕಾಗುತ್ತೆ ಸರ್. ಅಂಥ ಪರಿಸ್ಥಿತಿ ಉದ್ಭವ ಆಗುತ್ತೆ ಹಳ್ಳಿ ಕಡೆ. ಈ ಥರ ಬೆಳೆಗಳಲ್ಲಿ ಒಂದ್ಸರಿ ಲಾಸು ಲಾಭ ಎಲ್ಲ ಬರೋದ್ರಿಂದ ಸಾಕಷ್ಟು ಜನ ರೈತರು ಈ ಉಪಕಸುಬುಗಳಿಗೆ ಮೊರೆ ಹೋಗ್ತಾರೆ. ಅದರಿಂದ ಹೆಚ್ಚು ಅನುಕೂಲ ಆಗುತ್ತೆ. ಹಸು ಸಾಕಾಣಿಕೆ ಮಾಡೋ, ಹೈನುಗಾರಿಕೆ ಮಾಡೋದು, ಕುರಿ, ಮೇಕೆ, ಕೋಳಿ ಈ ಥರ ಸಾಕಾಣಿಕೆ ಮಾಡಿದ್ರೆ ಒಂದು ಸ್ವಲ್ಪ ಕೃಷಿ ಕೈ ಹಿಡಿಯುತ್ತೆ ಅಂತಾರೆ. ನೀವು ಈ ಥರ ಏನು ಉಪಕಸುಬುಗಳು ಅಳವಡಿಸ್ಕೊಂಡಿಲ್ಲ ಸರ್? ನಾವು ಅದರಲ್ಲೇನು ಉಪಕಸುಬು ಮಾಡಿದ್ದು, ಅದನ್ನು ಕೈ ಹಿಡಿಲಿಲ್ಲ ಸರ್, ಅದನ್ನು ಲಾಸ್ ಆಯಿತು. ನಾವು ಕುರಿ ಪಟ್ಲಿ ಸಾಕಿದ್ವಿ, ಅದನ್ನು ಸ್ವಲ್ಪ ಲಾಸ್ ಆಯಿತು. ರೋಗಗಳು ಬಂದು ಒಂದು 5-6 ಸತ್ತೋದು, ಅದರಿಂದ ಅದನ್ನು ಲಾಸ್ ಆಯಿತು. ಹೆಂಗೆ ಅಂದರೆ ಹೇಳೋಕ್ಕಾಗಲ್ಲ, ಯಾವ ಟೈಮ್ ಹೆಂಗೆ ಅಂತ ಹೇಳೋಕ್ಕಾಗೋದಿಲ್ಲ. ಈಗ ರೋಗಗಳು ಏನಾನ ಅಟ್ಯಾಕ್ ಆದಾಗ ಏನು ಮಾಡೋಕ್ಕಾಗಲ್ಲ. ನಾವು ಯಾವ ಈ ಕೋಳಿ ಆದರೂ ಅಷ್ಟೇ, ಇನ್ನು ನಾವು ಕುರಿ ಮೇಕೆ ಸಾಕಿದ್ರೂ ಅಷ್ಟೇ, ಯಾವ ಟೈಮ್ ಮೇಲೆ ಹೆಂಗಾಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ರೋಗದ ಮೇಲೇ ಡಿಪೆಂಡ್ ಆಗಿರುತ್ತೆ. ಒಂದು ಟೈಮು ರೈತರಿಗೆ ಮಳೆ ಜಾಸ್ತಿ ಬಂದು ಹುಲ್ಲು ಚೆನ್ನಾಗಿದ್ದರೆ ಪರವಾಗಿಲ್ಲ. ಈಗ ಕುರಿ ಸಾಕಿರ್ತಾನೆ, ಹುಲ್ಲಿಲ್ಲ ಅಂದರೆ ಕೊಂಡ್ಕೊಂಬರ್ಬೇಕು, ಅದಕ್ಕೆ ಆರ್ಥಿಕ ಹೊಡೆತ ಆಗುತ್ತೆ. ಈಗ ಯಾವ ಬ್ಯಾಂಕಿಗೆ ಹೋದ್ರೆ ರೈತರು ಸಾಲ ಕೊಡಲ್ಲ. ಕೃಷಿಯಲ್ಲಿ ಇಷ್ಟೊಂದೆಲ್ಲ ಏಳು ಬೀಳಿದ್ರು ಇಷ್ಟೊಂದು ಆಸಕ್ತಿಯಿಂದ ಕೃಷಿ ಮಾಡ್ತಾ ಇದ್ರು. ಈಗ ನೋಡಿದ್ರು ಏನು ಈ ಕೃಷಿ ಏನಂತ ಲಾಭದಾಯಕ ಅಲ್ಲ ಅಂತಂದು ಕೃಷಿಯಿಂದ ಹಿಂದೆ ಸರಿತಾರೆ. ಬೆಂಗಳೂರು, ಮೈಸೂರು, ಫ್ಯಾಕ್ಟ್ರಿ, ಕಂಪ್ನಿ ಅಂತೆಲ್ಲ ಹೋಗ್ತಾರೆ. ಅಂತ ಯುವಕರಿಗೆ ಏನು ಹೇಳಕ್ ಇಷ್ಟಪಡ್ತೀರಾ ಸರ್? ಏನಿಲ್ಲ ಸರ್, ವ್ಯವಸಾಯ ಇದೆಯಲ್ಲ, ಮಳೆಯೊಡನ ಆಡ್ತಕ್ಕಂಥ ಜೂಜಾಟ, ಅದರಲ್ಲಿ ಲಾಭ ಸಿಕ್ಕರೆ ಎಂಪ್ಲಾಯೀಸ್ಗಿಂತ ಚೆನ್ನಾಗಿರ್ಬೋದು. ಲಾಭ ಸಿಗಲಿಲ್ಲ ಅಂದರೆ ಸ್ವಲ್ಪ ರೈತರ ಜೀವನ ಕಷ್ಟ ಆಗುತ್ತೆ ಸರ್. ಅದರಿಂದ ಕೆಲವು ಈಗ ನೋಡಿದ್ರೆ ಹುಡುಗ್ರು ಹೆಂಗಂದ್ರೆ ಆ ನೀರು ಕಟ್ಟೋದಾಗೋದಿಲ್ಲ, ಆ ಬಿಸಿಲಾಗಿ ನಾವು ಕೆಲಸ ಮಾಡೋಕ್ಕಾಗೋದಿಲ್ಲ. ಹಂಗಾಗಿ ಆರಾಮಾಗಿ ಬೆಳಿಗ್ಗೆ ಹೋದರೆ ಸಾಯಂಕಾಲ ಬರ್ಬೋದು, 300-500 ರೂಪಾಯಿ ಕೂಲಿ ಕೊಡ್ತಾರೆ, ಆರಾಮಾಗಿರ್ಬೋದು. ಇದೆಲ್ಲ ಯಾರಿಗೆ ಬೇಕಪ್ಪ ಕಷ್ಟ. ಮತ್ತು ಇನ್ನೊಂದು ಸಾಲ ಏನಾನ ಒಂದು ಬೆಳೆ ಇಡಬೇಕಂದ್ರೆ ಸಾಲ ತರಬೇಕು, ಆ ಸಾಲಕ್ಕೆ ಮತ್ತೆ ಅವ್ರಿಗೆ ಬಡ್ಡಿ ಅಸಲು ಕಟ್ಟಬೇಕು, ಅವೆಲ್ಲ ಯಾಕೆ ಫಜೀತ್ ಅಂತ ಆ ರೀತಿ ಮಾಡ್ತಾರೆ ಸರ್. ಹಂಗಾಗಿ ನಾವೇ ಮಳೆ ಬಂದು ನೀರು ಚೆನ್ನಾಗಿದ್ದು ನಾವು ಏನಾದರೂ ಒಳ್ಳೆ ಸೆಲೆಕ್ಟ್ ಮಾಡ್ಕೊಂಡು ಬೆಳೆ ಏನಾನ ನಮ್ಮ ಕೈ ಸಿಕ್ಕಿದ್ರೆ ಅದರಷ್ಟು ಲಾಭ ಯಾವುದೂ ಸಿಗೋದಿಲ್ಲ ಸರ್, ಯಾವುದ್ರಲ್ಲಿನೂ ಸಿಗಲ್ಲ. ಹಾಗಿದ್ರೆ 1 ವರ್ಷದ ಒಂದು ಕೃಷಿ ಬದುಕು ಸಂತೋಷ ನಿಮ್ದು ತಂದು ಕೊಟ್ಟಿದೆಯಾ ಸರ್? ಈಗ ರೈತರಾದ ನಂತರ ನಾವು ಲಾಭ ಆದ್ರೂ ಸಂತೋಷ ಪಡಬೇಕು, ನಷ್ಟ ಆದ್ರೂ ಸಂತೋಷ ಪಡಬೇಕು, ಏನು ಮಾಡೋಕ್ಕಾಗಲ್ಲ. ನಮ್ಮ ವೃತ್ತಿನೇ ಅದಾದ್ಮೇಲೆ ನಾವು ಎರಡನ್ನ ಸ್ವೀಕರಿಸ್ಬೇಕಾಗುತ್ತೆ. ಈ ಕಾರ್ಯಕ್ರಮ ಕೇಳಂತ ರೈತರು ನಿಮ್ಮ ಸಂಪರ್ಕ ಮಾಡ್ಬೇಕಂದ್ರೆ ಯಾವ ರೀತಿ ಮಾಡ್ಬೋದು ಸರ್? ಇದೇ ಫೋನಿನ ಮುಖಾಂತರ ಫೋನ್ ನಂಬರ್ ಹೇಳಿ ಸರ್. ಸರ್, ನಮ್ಮ ಫೋನ್ ನಂಬರು 9535369564 ಸರ್. ರೈತ ಬಾಂಧವರೇ, ಇದು AP ದುರ್ಗಪಾಲಯ್ಯ ಅವರ ಮೊಬೈಲ್ ಸಂಖ್ಯೆ 9535369564. ಭಾಳ ಸಂತೋಷ ಪಾಲಯ್ಯವರೇ, ಇದುವರೆಗೂ ನಿಮ್ಮ ಟೊಮೊಟೊ ಕೃಷಿಯಲ್ಲಿನ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚಿಕೊಂಡ್ರೆ, ಇದೇ ರೀತಿ ಕೃಷಿ ಬದುಕಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸಿಗಲಿ ಅಂತ ಹಾರೈಸ್ತೀವಿ. ಧನ್ಯವಾದಗಳು, ನಮಸ್ಕಾರ. ನಿಮಗೂ ಧನ್ಯವಾದಗಳು ಸರ್. ಇದುವರೆಗೂ ಟೊಮ್ಯಾಟೊ ಕೃಷಿ ಅನುಭವಗಳ ಕುರಿತು ಚಳ್ಳಕೆರೆ ತಾಲೂಕು ಕಾಟವನಹಳ್ಳಿಯ ಪ್ರಗತಿಪರ ಕೃಷಿಕ AP ದುರ್ಗಾಪಾಲಯ್ಯ ಅವರೊಂದಿಗಿನ ಸಂದರ್ಶನವನ್ನ ಕೇಳಿದಿರಿ. ಸಂದರ್ಶಿಸಿದವರು ಜಗದೀಶ್ ಕೋಪನಹಳ್ಳಿ. ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ. ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ, ಜಾಹೀರಾತು ಮುಖಾಂತರ ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ. ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ. ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು. ಡಯಲ್ ಮಾಡಿ 8700014242 8700014242. ಇದೀಗ ವಿವಿಧ ಕೃಷಿ ಮಾರುಕಟ್ಟೆಯ ಉತ್ಪನ್ನಗಳ ಇಂದಿನ ಧಾರಣೆಯಲ್ಲಿ ಚಳ್ಳಕೆರೆ ಕೃಷಿ ಮಾರುಕಟ್ಟೆ ಇಂದಿನ ಧಾರಣೆ. ಉತ್ಪನ್ನ ಶೇಂಗಾ, ಪ್ರಭೇದ ಶೇಂಗಾ ಗೆಜ್ಜೆ ಕ್ವಿಂಟಾಲ್ಗೆ ಕನಿಷ್ಠ 3,159, ಗರಿಷ್ಠ 6,812. ಮೆಕ್ಕೆಜೋಳ ಹಳದಿ ಕನಿಷ್ಠ 1,822, ಗರಿಷ್ಠ 2,079. ಸೂರ್ಯಕಾಂತಿ ಪ್ರಭೇದ ಸೂರ್ಯಪಾನ ಕನಿಷ್ಠ 6,611, ಗರಿಷ್ಠ 6,631. ದಾವಣಗೆರೆ ಕೃಷಿ ಮಾರುಕಟ್ಟೆಯ ಇಂದಿನ ಧಾರಣೆಯಲ್ಲಿ ಅಲಸಂದೆಕಾಯಿ ಕನಿಷ್ಠ 2,000, ಗರಿಷ್ಠ 2,500. ಸೇಬು 6,000, ಗರಿಷ್ಠ 6,500. ಅಡಿಕೆ ಪ್ರಭೇದ ರಾಶಿ ಕನಿಷ್ಠ 40,759, ಗರಿಷ್ಠ 46,179. ಬೂದುಗುಂಬಳಕಾಯಿ ಕನಿಷ್ಠ 800, ಗರಿಷ್ಠ 1,800. ಬಾಳೆಹಣ್ಣು ಏಲಕ್ಕಿ ಬಾಳೆ ಕನಿಷ್ಠ 2,500, ಗರಿಷ್ಠ 3,000. ಪಚ್ಚಬಾಳೆ ಕನಿಷ್ಠ 1,000, ಗರಿಷ್ಠ 1,500. ಹುರುಳಿಕಾಯಿ ಕನಿಷ್ಠ 1,200, ಗರಿಷ್ಠ 1,600. ಬೀಟ್ರೋಟು 1,400, ಗರಿಷ್ಠ 1,800. ಹಾಗಲಕಾಯಿ 2,000, ಗರಿಷ್ಠ 2,500. ಸೋರೆಕಾಯಿ 600, 1,000. ಬದನೆಕಾಯಿ ಕನಿಷ್ಠ 1,000, ಗರಿಷ್ಠ 1,500. ಗೋರಿಕಾಯಿ 1,600, 2,000. ಎಲೆಕೋಸು 800, 1,000. ದಪ್ಪ ಮೆಣಸಿನಕಾಯಿ ಕನಿಷ್ಠ 6,000, ಗರಿಷ್ಠ 8,000. ಕ್ಯಾರೆಟ್ 2,200, ಗರಿಷ್ಠ 3,000. ಹೂಕೋಸು 600, ಗರಿಷ್ಠ 800. ಸಪೋಟ 1,200, ಗರಿಷ್ಠ 2,000. ಸೌತೆಕಾಯಿ 800, ಗರಿಷ್ಠ 1,200. ನುಗ್ಗೆಕಾಯಿ 5,000, ಗರಿಷ್ಠ 6,000. ಬೆಳ್ಳುಳ್ಳಿ 2,800, ಗರಿಷ್ಠ 3,500. ದ್ರಾಕ್ಷಿ 2,800, ಗರಿಷ್ಠ 3,500. ಅವರೆಕಾಯಿ 2,500, ಗರಿಷ್ಠ 2,800. ಹಸಿರು ಮೆಣಸಿನಕಾಯಿ 5,500, ಗರಿಷ್ಠ 6,500. ಶೇಂಗಾ ಗೆಜ್ಜೆ 5,297, ಗರಿಷ್ಠ 5,830. ಕರ್ಬೂಜ ಕನಿಷ್ಠ 1,200, ಗರಿಷ್ಠ 2,000. ನವಿಲುಕೋಸು 1,200, 1,600. ಬೆಂಡೆಕಾಯಿ 1,500, 2,000. ನಿಂಬೆಹಣ್ಣು 2,200, 2,800. ಮೆಕ್ಕೆಜೋಳ 2,031, ಗರಿಷ್ಠ 2,085. ಮೂಸಂಬಿ 3,000, ಗರಿಷ್ಠ 3,500. ಈರುಳ್ಳಿ 500, ಗರಿಷ್ಠ 2,800. ಕಿತ್ತಳೆ 2,000, ಗರಿಷ್ಠ 2,500. ಭತ್ತ ಸಾಧಾರಣ ಕ್ವಿಂಟಾಲ್ಗೆ 1,645, ಗರಿಷ್ಠ 2,110. ಪಪ್ಪಾಯಿ 1,500, ಗರಿಷ್ಠ 2,000. ಅನಾನಸ್ 1,000, ಗರಿಷ್ಠ 2,000. ದಾಳಿಂಬೆ 3,000, ಗರಿಷ್ಠ 3,500. ಆಲೂಗಡ್ಡೆ 1,400, ಗರಿಷ್ಠ 1,800. ಟೈಟಾನ್ ಫಾಸ್ಟ್ರ್ಯಾಕ್ ಕಂಪನಿಗಳ ಆಕರ್ಷಕ ವಾಚ್ಗಳ ಮೇಲೆ ಇದೇ ತಿಂಗಳ 28ರವರೆಗೆ %20 ರಿಯಾಯಿತಿಗೆ ಇಂದೇ ಭೇಟಿ ನೀಡಿ ಮಧು ಟೈಮ್ಸ್ ಬಿಡಿ ರಸ್ತೆ ಚಿತ್ರದುರ್ಗ. ಟೈಟಾನ್, ಟೈಮೆಕ್ಸ್, ಸೊನಾಟಾ, ಫಾಸ್ಟ್ರ್ಯಾಕ್, ಕ್ಯಾಸಿಯೋ ಕಂಪನಿಗಳ ಆಕರ್ಷಕವಾದ ಬಹು ಆಯ್ಕೆಯ ವಾಚ್ಗಳು ಮತ್ತು ಎಲ್ಲಾ ಕಂಪನಿಗಳ ಸ್ಮಾರ್ಟ್ ವಾಚ್ಗಳ ಅಧಿಕೃತ ಮಾರಾಟಗಾರರು ಮಧು ಟೈಮ್ಸ್. ಎಲ್ಲಾ ರೀತಿಯ ಆಕರ್ಷಕ ಗೋಡೆ ಗಡಿಯಾರಗಳು ದೊರೆಯುವ ಸ್ಥಳ ಮಧು ಟೈಮ್ಸ್ ಬಿಡಿ ರಸ್ತೆ ಚಿತ್ರದುರ್ಗ. ಮೂಲಂಗಿ ಕ್ವಿಂಟಾಲ್ಗೆ ಕನಿಷ್ಠ 1,000, ಗರಿಷ್ಠ 1,500. ರಾಗಿ ಸ್ಥಳೀಯ ಕನಿಷ್ಠ 1,800, ಗರಿಷ್ಠ 2,000. ಹೀರೆಕಾಯಿ 1,200, ಗರಿಷ್ಠ 1,500. ಸೀಮೆ ಬದನೆಕಾಯಿ 1,000, ಗರಿಷ್ಠ 1,500. ಸುವರ್ಣಗೆಡ್ಡೆ 2,500, ಗರಿಷ್ಠ 3,000. ಸಿಹಿಗೆಣಸು 1,600, ಗರಿಷ್ಠ 2,000. ತೊಗರಿಕಾಯಿ 2,500, ಗರಿಷ್ಠ 3,000. ತೊಂಡೆಕಾಯಿ 2,000, ಗರಿಷ್ಠ 2,500. ಟೊಮ್ಯಾಟೊ 300, ಗರಿಷ್ಠ 500. ಕಲ್ಲಂಗಡಿ 1,000, ಗರಿಷ್ಠ 2,000. ಇನ್ನು ಬಳ್ಳಾರಿ ಕೃಷಿ ಮಾರುಕಟ್ಟೆ ಇಂದಿನ ಧಾರಣೆಯಲ್ಲಿ ಅಲಸಂದೆ ಕಾಳು ಕನಿಷ್ಠ 5,900, ಗರಿಷ್ಠ 7,111. ಸಜ್ಜೆ ಹೈಬ್ರಿಡ್ 2,101, ಗರಿಷ್ಠ 2,617. ಕಡಲೆಕಾಳು 3,980, ಗರಿಷ್ಠ 4,783. ಉದ್ದಿನಕಾಳು 5,752, ಗರಿಷ್ಠ 6,306. ಹೆಸರುಕಾಳು 4,508, ಗರಿಷ್ಠ 6,620. ಶೇಂಗಾ 4,369, ಗರಿಷ್ಠ 6,789. ಹುರುಳಿಕಾಳು 3,224, ಗರಿಷ್ಠ 3,300. ಜೋಳ 1,505, ಗರಿಷ್ಠ 2,525. ಮೆಕ್ಕೆಜೋಳ 1,801, ಗರಿಷ್ಠ 2,101. ನವಣೆ ಹೈಬ್ರಿಡ್ 2,761, ಗರಿಷ್ಠ 2,821. ತೊಗರಿ 2,009, ಗರಿಷ್ಠ 5,589. ಇದಿಷ್ಟು ವಿವಿಧ ಕೃಷಿ ಮಾರುಕಟ್ಟೆಗಳ ಉತ್ಪನ್ನಗಳ ಇಂದಿನ ಧಾರಣೆಯನ್ನ ಕೇಳಿದ್ರಿ. ಇದೀಗ ಜನಪದ ಗೀತೆಯನ್ನ ಕೇಳೋಣ. ಬಿದಿರಮ್ಮ ತಾಯಿ ಕೇಳಿ, ನೀನಾರುಗಲ್ಲದವಳೇ, ನೀನಾರುಗಲ್ಲದವಳೇ, ಬಿದಿರಮ್ಮ ತಾಯಿ ಕೇಳೆ ನೀನಾರಿಗಲ್ಲದವಳೇ, ಬಿದಿರಮ್ಮ ತಾಯಿ ಕೇಳೆ, ಬಿದಿರಮ್ಮ ತಾಯಿ ಕೇಳೆ ನೀನಾರಿಗಲ್ಲದವಳೇ, ಬಿದಿರಮ್ಮ ತಾಯಿ ಕೇಳೆ. ಪುಟ್ಟಿಯಾದೆ ಹತ್ತುವವಗೆ.